ಬಹಳ ಸಂತೋಷ ಪ್ರಕಾಶ್ ಭಟ್ ಅವರೇ. ಈ ಟಿಶ್ಯೂ ಕಲ್ಚರ್ ಅಥವಾ ಒಂದು ಅಂಗಾಂಶ ಕೃಷಿ ಎನ್ನುವಂತಹ ಒಂದು ತಂತ್ರಜ್ಞಾನದ ಒಂದು ಮಹತ್ವ ಏನು, ಯಾವ ರೀತಿ ಇದನ್ನ ಬಳಕೆ ಮಾಡಬಹುದು, ಹಾಗೂ ಇದರ ಒಂದು ಅನುಕೂಲತೆಗಳು ಏನೇನು, ಇತಿಮಿತಿಗಳು ಏನೇನು, ಹಾಗೂ ಈ ಭವಿಷ್ಯದಲ್ಲಿ ಯಾವ ರೀತಿ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಸ್ವಉದ್ಯೋಗವನ್ನು ಕೂಡ ಕೈಗೊಳ್ಳುವುದಕ್ಕೆ ಎಷ್ಟು ಮಟ್ಟಿಗೆ ಒಂದು ಅವಕಾಶ ಇದೆ, ಸರ್ಕಾರದಿಂದ ಯಾವ ರೀತಿ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೇರು ತಳಿ ಅಭಿವೃದ್ಧಿಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಬಳಕೆ, ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ತಾಂತ್ರಿಕ ಅಧಿಕಾರಿ ಪ್ರಕಾಶ್ ಜಿ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸ್ವಚ್ಛತಾ ಶುರುವಾತ್ ಹೈ, ಸ್ವಚ್ಛತಾ ಆಧಾರ್ ಹೈ, ಸಮಂದರ್ ಕೆ ಜೀವನ್ ಕೆ ಲಿಯೆ ಅಪ್ನೆ ಸುರಕ್ಷಿತ ಕಲ್ ಕೆ ಲಿಯೆ ಸತತ್ ಪ್ರಯಾಸೋ ಕೋ ಅಪ್ನಾ ಯೇ ಶಪಥ್ ಲೇನಿ ಹಮೇ ಆಜ್ ಹೈ. ಸಾಗರ್ ಕಿ ಸುರಕ್ಷಾ ಕಾ ಹಮಸೆ ಹಿ ಆಗಾಜ್ ಹೈ, ಆಯೇ ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಅಭಿಯಾನ ಮೇ ಹಿಸ್ಸಾ ಲೇ ಔರ್ ಲಾಯೇ ಲಹರ್ ಬದಲಾವ್ ಕಿ. ದೇಶ್ ಕೆ ಸಬ್ಸೆ ಬಡೆ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನ ಕಾ ಹಿಸ್ಸಾ ಬನ್ನೆ ಕೆ ಲಿಯೆ ಆಜ್ ಹಿ ರಿಜಿಸ್ಟರ್ ಕರೇ swachhasagar.org ಪರ್. ನೀವು ಪಶುಪಾಲನಾ, ಡೈರಿ ಉದ್ಯಮ ಅಥವಾ ಪ್ರಾಣಿ ತಳಿ ಸುಧಾರಣಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದವರ? ಹಾಗಾದರೆ ಇದು ನಿಮಗೊಂದು ಅವಕಾಶ. ರಾಷ್ಟ್ರೀಯ ಗೋಪಾಲರತ್ನ ಪ್ರಶಸ್ತಿಯನ್ನು ಗೆಲ್ಲಲು ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ದೇಶಾದ್ಯಂತ ಹೈನುಗಾರರು, ಸಹಕಾರ ಡೈರಿ ಸಂಸ್ಥೆಗಳು, FPO ಅಥವಾ ಹಾಲು ಉತ್ಪಾದನಾ ಕಂಪನಿಗಳು ಮತ್ತು AI ತಂತ್ರಜ್ಞರ ಅಮೂಲ್ಯ ಕೊಡುಗೆಯನ್ನು ಪ್ರಶಂಸಿಸಲು ಮತ್ತು ಪ್ರೋತ್ಸಾಹಿಸಲು ಆಯೋಜಿಸಲಾಗಿದೆ ರಾಷ್ಟ್ರೀಯ ಗೋಪಾಲರತ್ನ ಪ್ರಶಸ್ತಿ 2022. ಪ್ರಮಾಣ ಪತ್ರಗಳು ಮತ್ತು ಸ್ಮರಣಿಕೆಗಳೊಂದಿಗೆ ಪ್ರತಿ ವಿಜೇತರು ಪಡೆಯುತ್ತಾರೆ ಬಹುಮಾನ ಮೊತ್ತ 2,00,000 to 5,00,000 ರೂಪಾಯಿ. www.awards.gov.in ನಲ್ಲಿ ನಿಮ್ಮ ಅರ್ಜಿಯನ್ನು ನೀವೇ ಭರ್ತಿ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಸಹಕಾರ ಸಂಘಗಳು ಅಥವಾ ನಿಮ್ಮ ಪಶುವೈದ್ಯರ ಸಹಾಯವನ್ನು ಪಡೆದುಕೊಳ್ಳಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 September 2022. ಕೃಷಿ ಮಾಹಿತಿ ಕೇಳೋಣ. ನಮ್ಮ ರಾಜ್ಯದಲ್ಲಿ ಸುಮಾರು 600,000 hectares ಒಳನಾಡು ಜಲಸಂಪನ್ಮೂಲವನ್ನು ಹೊಂದಿದ್ದು, ಕಳೆದ 5-6 ವರ್ಷಗಳ ಸರಾಸರಿ ಮೀನು ಉತ್ಪಾದನೆ ಸುಮಾರು 600,000 tons ಇದೆ. ಮೀನು ಕೃಷಿಯನ್ನು ಇತರ ಉದ್ಯಮಗಳಂತೆ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾಗಿದೆ. ಮೀನು ಪಾಲನೆಗೆ ಸುಮಾರು 0.5 acres to 5 acres ವಿಸ್ತೀರ್ಣವುಳ್ಳ ಕೊಳಗಳು ಅವಶ್ಯ. ಸುಮಾರು 3-4 feet ಆಳದ ಇರುವಂತಹ ಕೊಳಗಳು, ಆಕಾರದಲ್ಲಿ ಆಯತಾಕಾರ ಇಲ್ಲವೇ ದುಂಡಗಾಗಿ ಅಥವಾ ಚೌಕಾಕಾರದಲ್ಲಿ ಇರಬೇಕು. ಸಾಕಣೆ ಕೊಳದಲ್ಲಿ ಕನಿಷ್ಠ 3-4 feet ನೀರು ಯಾವತ್ತೂ ಕೂಡ ಇರಬೇಕು. ಮೀನುಗಳನ್ನು ಸಾಕುವ ಕೊಳದ ಮಣ್ಣಿನ ಮತ್ತು ನೀರಿನ ರಸಸಾರ 6.5-8 ಇರಬೇಕು. ಕೊಳದ ಮಣ್ಣು ಆಮ್ಲೀಯವಾಗಿದ್ದರೆ ಎಕರೆ 1 ಸುಮಾರು 200-250 kg ಸುಣ್ಣವನ್ನು ಹಾಕಿ ರಸಸಾರವನ್ನು ಸರಿಪಡಿಸಬೇಕು. ನೀರಿನ ಕ್ಷಾರತೆಯು 75-155 PPM ಇರಬೇಕಾಗ್ತದೆ ಮತ್ತು ನೀರಿನ ಆಮ್ಲಜನಕದ ಪ್ರಮಾಣ 4-5 PPM ಇರುವ ಹಾಗೆ ನೋಡಿಕೊಳ್ಬೇಕಾಗ್ತದೆ. ಸಾಕಾಣಿಕೆಗೆ ಯೋಗ್ಯವಾದಂತಹ ಮೀನು ತಳಿಗಳ ಬಗ್ಗೆ ಹೇಳುವುದಿದ್ರೆ, ತಿನ್ನಲು ಅತ್ಯಂತ ರುಚಿಕರವಾದ ಹಾಗೂ ಶೀಘ್ರವಾಗಿ ಬೆಳೆಯುವಂತಹ ಸ್ವದೇಶಿ ಮೀನು ತಳಿಗಳಾದ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶಿ ಮೀನು ತಳಿಗಳಾದ ಕಾಮನ್ ಕಾರ್ಪ್, ಸಿಲ್ವರ್ ಕಾರ್ಪ್ ಮತ್ತು ಗ್ರಾಸ್ ಕಾರ್ಪ್.

स्वच्छ सागर सुरक्षित सागर अभियान में हिस्सा लें और लाएं लहर बदलाव की। देश के सबसे बड़े कोस्टल क्लीनिंग अभियान का हिस्सा बनने के लिए आज ही रजिस्टर करें swachhsagar.org पर। ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 52,500 ರಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 40,000 ರಿಂದ 47,000 ರೂಪಾಯಿ, ಕೋಕಾ 24,000 ರಿಂದ 28,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 6,400 ರಿಂದ 9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,016,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ್ದು 1,012,000 ರಿಂದ 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,850 ರಿಂದ 2,950 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,950 ರಿಂದ 3,050 ರೂಪಾಯಿ, ಐಆರ್ಏಟ್ 2,900 ರಿಂದ 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,950 ರೂಪಾಯಿ, ಸ್ಥಳೀಯ ಬೆಲ್ಲ ಕ್ವಿಂಟಾಲ್ಗೆ ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,300 ರಿಂದ 4,500 ರೂಪಾಯಿ, ಕೆಂಪು ಬೆಲ್ಲ 4,000 ರಿಂದ 4,100 ರೂಪಾಯಿ, ಕಪ್ಪು ಬೆಲ್ಲ 4,100 ರಿಂದ 4,600 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 28,000 ರಿಂದ 33,000 ರೂಪಾಯಿ, ಕಾಳು ಮೆಣಸು 38,000 ರಿಂದ 49,000 ರೂಪಾಯಿ, ಕಚ್ಚಾ ಗೇರು ಬೀಜ ಆವಕವಿಲ್ಲ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 2,000 ರಿಂದ 3,000 ರೂಪಾಯಿ, ಕದಳಿ 3,000 ರಿಂದ 4,000 ರೂಪಾಯಿ, ಗಾಳಿ 3,000 ರಿಂದ 3,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 3,200 ರಿಂದ 4,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित. 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ಈಗಾ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಹರ ಗಣಪತಿ ನೀಡುವ ಬಾಳಿನ ಪ್ರಗತಿ, ಸಂಕಷ್ಟ ಹರ ಗಣಪತಿ ನೀಡುವ ಬಾಳಿನ ಪ್ರಗತಿ, ಸಂಕಷ್ಟ ಹರ ಗಣಪತಿ ಗಳಿಸಿದ ಗಣಪನ ಪ್ರೀತಿ, ಜೀವನದಲ್ಲಿ ಸುಖ ಶಾಂತಿ ಗಳಿಸಿದೆ ಗಣಪನ ಪ್ರೀತಿ, ಜೀವನದಲ್ಲಿ ಸುಖ ಶಾಂತಿ, ಸಂಕಷ್ಟ ಹರ ಗಣಪತಿ ನೀಡುವ ಬಾಳಿನ ಪ್ರಗತಿ, ಸಂಕಷ್ಟ ಹರ ಗಣಪತಿ ಗಣಪತಿ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ ಜೈ ಗಣೇಶ. ಶ್ರಾವಣ ಕೃಷ್ಣದ ನಾಲ್ಕನೇ ದಿವಸ ಆರಂಭಿಸಿ ಮಾಡಲು ಉಪವಾಸ.